ಇವನಿಗೆ ನಚಿಕೇತನಿಗೆ ಈ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಅರ್ಹತೆ ಇದೆ. ಇಷ್ಟೊಂದು ಇವನು ನಿರಪೇಕ್ಷನಾಗಿದ್ದಾನೆ, ನಿಷ್ಕಾಮನಾಗಿದ್ದಾನೆ. ಇವನಿಗೆ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರ ಇದೆ ಅನ್ನುವುದನ್ನು ಮನಗಂಡು ಆಹ, ಎರಡು ವಿದ್ಯೆಗಳಿವೆ ಈ ಲೋಕದಲ್ಲಿ. ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ಎರಡು ವಿದ್ಯೆಗಳು, ಒಂದು ಶ್ರೇಯ, ಇನ್ನೊಂದು ಪ್ರೇಯ. ಎರಡೂ ಮನುಷ್ಯನ ಸ್ವಾತಂತ್ರ್ಯತೆಯಲ್ಲಿವೆ. ಒಂದನ್ನು ಆಯ್ದುಕೊಂಡರೆ ಶುಭವಾಗುತ್ತದೆ, ಮಂಗಳವು ಪ್ರಾಪ್ತಿಯಾಗ್ತದೆ, ಮುಕ್ತನಾಗ್ತಾನೆ, ಸಂಸಾರ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಪುನರ್ಜನ್ಮಾದಿ ಚಕ್ರಗಳಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ, ಅವನ ಅವಿದ್ಯಾ ಕಾಮ ಕರ್ಮಗಳು ಸುಟ್ಟು ಹೋಗ್ತವೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಮೌಢ್ಯದಿಂದ ಆಶ್ರಯ ಮಾರ್ಗವನ್ನು ಆಯ್ದುಕೊಳ್ಳದೆ ಪ್ರೇಯ ಮಾರ್ಗವನ್ನು ತೋಡುತ್ತೆ ಆದರೆ ಅವನಿಗೆ ಪುನಃ ಜನ್ಮಗಳು ತಪ್ಪುವುದಿಲ್ಲ. ದಟ್ಸ್ ಓಕೆ, ಇನ್ನೂ ಸಾವಿರ ಜನ್ಮ ಪ್ರಾಪ್ತಿಯಾಗಲಿ, ತಪ್ಪೇನಿಲ್ಲ ಅದರೊಳಗೆ. ಆದರೆ ಅರ್ಥಾತ್ ಹೀಯತೆ, ಪುರುಷಾರ್ಥಾತ್ ಹೀಯತೆ, ಮೋಕ್ಷದಿಂದ ಜಾರಿ ಬೀಳುತ್ತಾನೆ. ಅರ್ಥಾತ್ ಹೀಯತೆ ಯ ಊ ಪ್ರೇಯ ಉನೀತಿ, ಯಾವನು ಪ್ರೇಯಸ್ಸನ್ನು ಆಯ್ದುಕೊಳ್ತಾನೆ ಅವನು ಪರಮಪುರುಷಾರ್ಥ. ಪುರುಷಾರ್ಥಗಳು ನಾಲ್ಕು, ಹೌದಲ್ಲೋ? ಪುರುಷಾರ್ಥಗಳು ಎಷ್ಟು? ಒಂದು ಏಳೆಂಟಿರ್ಬೋದ, ಎಷ್ಟಿರ್ಬೋದು? ಯಾವಪ್ಪ ನಾಲ್ಕು ಯೋಗೇಶ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅವು ಒಂದೊಂದು ಒಂದೊಂದು ಪುರುಷಾರ್ಥ. ಧರ್ಮ ಪುರುಷಾರ್ಥ, ಕಾಮ ಪುರುಷಾರ್ಥ, ಅರ್ಥ ಪುರುಷಾರ್ಥ, ಮೋಕ್ಷ ಪುರುಷಾರ್ಥ. ಪುರುಷಾರ್ಥ ಅಂದ್ರೆ ಏನು? ಪುರುಷೇಣ ಅರ್ಥ್ಯತೆ, ಪುರುಷ ಮಾತ್ರನಿಂದಲೇ, ಸ್ತ್ರೀ ಅಲ್ಲ. ಓಕೆ, ಅದನ್ನ ಹಂಗೆ ಬರ್ಕೋಬೇಡ. ಮನುಷ್ಯನಿಂದ ಮಾತ್ರ ಅಂತ ಇರ್ತದೆ, ಅಲ್ಲಿ ಲಿಂಗ ಪುರುಷ ಅಲ್ಲ, ಮನುಷ್ಯ ಮಾತ್ರನಾದ. ಮನುಷ್ಯ ಮಾತ್ರನಾದವನಿಂದಲೇ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧ್ಯ ಯಾವುದಿದೆಯೋ ಅದಕ್ಕೆ ಪುರುಷಾರ್ಥ ಅಂತ ಕರೀತಾರೆ. ಪ್ರಾರಬ್ಧ ಎಷ್ಟಿರ್ತದ ನೋಡ್ರಿ, ಆ ನಾಯಿ ನನಗೆ ಬಿಡ್ಲಿಕ್ಕೆ ಇಲ್ಲಿ ತನಕ ಬರ್ತದೆ, ಇಲ್ಲಿವರೆಗೂ ಬರ್ತದೆ. ನಾ ಒಳಗೆ ಬಂದೆ ಅಂದರೆ ಒಂದು ನಿಮಿಷನೇ ತೀನಿ ನೋಡ್ತದೆ, ಹೋಗ್ಬಿಡ್ತದೆ. ಮುಗಿದ ಕಾಲ ಪುರುಷಾರ್ಥ ಅಷ್ಟಾದ. ಒಂದು ತಿಳ್ಕೋಬೇಕು ನಾವೆಲ್ಲ, ಅಮೀಬಾಯಿಂದ ಹಿಡ್ಕೊಂಡು ಪ್ರತಿಯೊಂದು ಜೀವರಾಶಿಗೂ ಕೂಡ ಪುರುಷಾರ್ಥ ಇರ್ತದೆ. ಆದರೆ ಪೂರ್ಣ ಪುರುಷಾರ್ಥ ಮನುಷ್ಯನಿಗೆ ಮಾತ್ರ. ಪ್ಲಾಂಟ್ಸು ನೀರನ್ನು ಹುಡುಕ್ತಾವೋ ಇಲ್ಲೋ, ತಮ್ಮ ಜೀವ ರಕ್ಷಣೆಗಾಗಿ ಬೆಳಕು ಇದ್ದಲ್ಲಿ ತಮ್ಮ ಟೊಂಗಿಗಳನ್ನು ಚಾಚ್ತಾವೋ ಇಲ್ಲೋ, ಬೇರುಗಳನ್ನು ಕಳಿಸಿ ನೀರನ್ನು ಮತ್ತು ಗೊಬ್ಬರವನ್ನು ಲವಣಗಳನ್ನು ತಂದುಕೊತದೋ ಇಲ್ಲೋ, ಅಡುಗೆ ಮಾಡಿ ತನ್ನ ಪೂರಾ ಶರೀರಕ್ಕೆ ಸಪ್ಲೈ ಮಾಡ್ತದೋ ಇಲ್ಲೋ, ಅದು ಪುರುಷಾರ್ಥದಲ್ಲಿದೆ. ಬಟ್ ಸೀಮಿತ. ಯಾಕೋ ನೀರು ಗಿರಿ ಎಲ್ಲ ಬೇಡ ಇವತ್ತು, ಗುಲಾಬ್ ಜಾಮೂನ್ ಇರಲಿ, ಸಾರಿ ಸ್ವಾತಂತ್ರ್ಯತೆ ಇಲ್ಲ. ಹೀಗೆ ಅರ್ಥ ಅರ್ಥ ಪುರುಷಾರ್ಥ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತಾನೋ ಅವೆಲ್ಲ ಅರ್ಥ ಪುರುಷಾರ್ಥ. ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಸೆಕ್ಯೂರಿಟಿ ಇಟ್ಕೊಳ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾನೆ, ಚಳಿ ಗಾಳಿ ಬೆಳಕು ಇವುಗಳಿಂದ ರಕ್ಷಣೆ ಮಾಡ್ಕೊಳ್ತಾನೆ, ಮನೆ ಕಟ್ಟಿಸ್ಕೊಳ್ತಾನೆ, ಬಂಗಲೆ ಕಟ್ಟಿಸ್ಕೊಳ್ತಾನೆ, ದೇಶ ದೇಶ ತಿರುಗಾಡ್ತಾನೆ, ಇವೆಲ್ಲ ಅರ್ಥ ಪುರುಷಾರ್ಥ. LIC ಏಜೆನ್ಸಿ ತಗೊಳ್ತಾನೆ, ಏಜೆನ್ಸಿ ಅಲ್ಲ ಸರ್ ಏನು, LIC ಪಾಲಿಸಿ, ಹಾಂ ಪಾಲಿಸಿ ತಗೊಳ್ತಾನೆ, LIC ಪಾಲಿಸಿ ತಗೊಳ್ತಾನೆ, ಏನು ಯೋಗಕ್ಷೇಮ ಬಹಾಮ್ಯ ಸಮಯ ಬಂದಾಗ ನಾನು ದಕ್ಷಿಣಗೆ ಇರ್ತದೆ, ನೀ ಪ್ರೀಮಿಯಂ ತುಂಬ್ತಾ ಇದ್ರೆ ನಮ್ಮ ಭಗವಂತನ ಯೋಗಕ್ಷೇಮ ನೀ ಏನೂ ತುಂಬಬೇಕಾಗಿಲ್ಲ, ಈ ಕ್ಷಣವೂ ಕೂಡ ಅವನು ನಿಮ್ಮನ್ನು ನೋಡ್ಕೋತಾ ಇದ್ದಾನೆ. ಅರ್ಥ ಪುರುಷ ಇನ್ನು ಕಾಮ ಪುರುಷಾರ್ಥ, ಅಸಂಖ್ಯ ಬಯಕೆಗಳನ್ನು ತೀರಿಸಿಕೊಳ್ಳಲಿಕ್ಕಾಗಿ ನಾವು ಮಾಡುವ ಅಸಂಖ್ಯ ಪ್ರಯತ್ನಗಳೇನಿವೆ ಅಷ್ಟು ಕಾಮ ಪುರುಷಾರ್ಥ. ಅಪ್ ಟು ಕೈಲಾಸ, ವೈಕುಂಠ, ಸತ್ಯಲೋಕ, ಲೋಕಾದಿಗಳನ್ನು ಭೇಟಿ ಕೊಡೋದು, ಹೋಗೋದು, ಅದು ಇರೋದು, ಅಲ್ಲಿ ಇದ್ದುಕೊಂಡು ದೇವರನ್ನು ನೋಡ್ಕೋದು ಕೊಡೋದು, ಸಾಯುಜ್ಯ ಸಾಮೀಪ್ಯ ಸಾರೋಪ್ಯ ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ಇಟ್ಸ್ ಆಲ್ಸೋ ಕಾಮ. ನಿನ್ನ ಕಣ್ಣಿಗೆ ಒಂಥರ ಆನಂದ, ನಿನ್ನ ಕಿವಿಗಳಿಗೆ ಒಂಥರ ಆನಂದ, ಅವನೇನಾದರೂ ವೈಕುಂಠದೊಳಗೆ ಹಲೋ ಭಕ್ತ ಅಂತ ಕೈ ಕೊಟ್ಟು ನಮ್ಮನ್ನು ಎಳ್ಕೊಂಬಿಟ್ಟ ಅಂದ್ರೆ ಬಬ್ಬಬ್ಬಬ್ಬಬ್ಬ ಆನಂದಾತಿರೇಕ ಗೊತ್ತೆ ಅವ ಮಾಡ್ತಾನೆ ಇಲ್ಲ. ನಮಗೇನಾದ್ರು ಮಾಡಿದ್ರೆ ಬಂದು ಹೇಳ್ತೇನೆ. ಕಾಮ ಪುರುಷ ಈ ಪುರುಷ ಅರ್ಥ ಕಾಮಗಳಲ್ಲಿಯೇ ತೊಡಗಿಬಿಟ್ಟ ಅಂತಂದರೆ ಪ್ರಾಣಿಗಳಿಗೂ ಇವನಿಗೂ ಏನು ವ್ಯತ್ಯಾಸ ಇಲ್ಲ. ಅರ್ಥ ಕಾಮಗಳಲ್ಲಿಯೇ ತೊಡಗಿಬಿಟ್ಟ ನಮ್ಮ ಭರ್ತನು ಅಷ್ಟೇ ಮಾಡ್ತಾನೆ. ಅರ್ಥ ಕಾಮ ಅವ ನನ್ನ ಬಾಗಿಲ ಕಾಯ್ಕೋತ ಯಾಕೆ ಕೊಡ್ತಾನಂದ್ರೆ ಬಾಗಿಲ ಕಾಯ್ಲಿಕ್ಕೆ ಕೊಡಂಗಿಲ್ಲ, ನಾ ಏನಾದ್ರೆ ಬಿಸ್ಕಿಟ್ ಹಾಕ್ತೇನೆ ಅಂತ ಕೂತಿರ್ತಾನ ಅಷ್ಟೇ. ಎಷ್ಟು ಚಂದ ಕಾಯ್ತಾನಂತಂದ್ರೆ ರಾತ್ರಿ 2-3 ಗಂಟೆ ನಾ ಇದ್ದಾಗ ಬರ್ತಾ ಅಂತೀನಿ, ಧಡಾರ ಎದ್ದು ನಿಂತು ಬಾಗಿಲ ಬಡಿತಾನೆ, ನಾ ಇಲ್ಲೇ ಇದ್ದೀನಿ. ಹತ್ತು ಸಾವಿರ ರೂಪಾಯಿ ಸಂಬಳ ತುಂಬ ಸೆಕ್ಯೂರಿಟಿಗಳು ಕೂಡ ಹಿಂಗೆ ಮಾಡೋಂಗಿಲ್ಲ. ಯೂಸ್ಲೆಸ್ ಫೆಲೋಸ್, ಕುಡಿದು ಗೊರಕೆ ಹುಡುಗದು ಬಿದ್ದಿರ್ತಾವ. ಪಾಪ, ಇದು ಒಬೀಡಿಯಂಟ್ ಡಾಗ್, ಆಜ್ಞಾನುಧಾರಕವಾದಂಥ ನಾಯಿ. ಅರ್ಥ ಕಾಮಗಳಿಗೆ ಮಾತ್ರ ನಮ್ಮ ಆಯುಷ್ಯ ಸೀಮಿತವಾಗಿದ್ದಾದರೆ ನಮಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ಪ್ರಾಣಿಗಳಿಂದ ಈ ಮನುಷ್ಯನನ್ನು ಬೇರ್ಪಡಿಸುವಂತಹ, ವ್ಯತ್ಯಾಸ ಮಾಡಿ ನೋಡುವಂತಹ, ವಿಂಗಡಿಸುವಂತಹ, ಅದು ಆವ ಪುರುಷಾರ್ಥ ಅಂತ ವಿಚಾರಿಸಿದ್ದಾದರೆ ಧರ್ಮ. ಮನುಷ್ಯನಿಗೆ ಮಾತ್ರ ಧರ್ಮದ ಅವಶ್ಯಕತೆ ಇರಪ್ಪ? ಇದು ಮಾಡು, ಇದು ಮಾಡಬೇಡ, ಹೋಗು ಹೋಗ್ಬೇಡ, ತಿನ್ನು ತಿನ್ನಬೇಡ, ಸುಳ್ಳು ಮಾತಾಡಬೇಡ, ಸತ್ಯವನ್ನು ಮಾತಾಡು, ಇನ್ನೊಬ್ರಿಗೆ ಹಿಂಸೆ ಮಾಡಬೇಡ. ಹಿಂಸಾಂನ ಕುರಿಯಾದ ಅನೃತಂನ ವದೇತ, ಮಾಂಸಂನ ಭಕ್ಷೇತ, ಸುರಾಂನ ಪಿಬೇತ. ಇವು ಇವು ಬೇಡ ಬೇಡ ಬೇಡ ಬೇಡ. ಸತ್ಯಂಬದ ಧರ್ಮಂ ಚರ, ಮಾತೃದೇವೋ ಭವ ಪಿತೃದೇವೋ ಭವ. ಇವು ಬೇಕು ಬೇಕು ಬೇಕು. ಸಾಮಾನ್ಯವಾಗಿ ಬೇಕು ಬೇಡಗಳನ್ನು ಒಟ್ಟು ಸೇರಿಸಿ ಧರ್ಮ ಅಂತ ಕರೀತಾರೆ. ಈ ಬೇಕು ಬೇಡಗಳು ದೃಷ್ಟ ಅದೃಷ್ಟ ಅಂತ ಎರಡು ಥರ ಇರುತ್ತೆ. ನನಗೆ ರೊಟ್ಟಿ ಬೇಕಿವತ್ತು, ಇದು ದೃಷ್ಟ, ದೃಷ್ಟ ಬೇಕು. ನನಗೆ ಸ್ವರ್ಗವನ್ನು ಹೋಗಿ ಸೇರಬೇಕಾಗಿದೆ, ಯಾ ಬೇಕಿದೆ ಅದೃಷ್ಟ. ಮನುಷ್ಯ ದೃಷ್ಟ ಅದೃಷ್ಟ ಬೇಕು ಬೇಡಗಳಲ್ಲಿ ತೊಡಗ್ತಾನೆ. ಬೇಕು ಸಾಮಾನ್ಯವಾದ ಅರ್ಥ, ಬೇಕು ಬೇಡಗಳಿಂದ ಕೂಡಿದ ಧರ್ಮ. ಈ ಬೇಕು ಬೇಡಗಳಲ್ಲಿಯೇ ದೃಷ್ಟ ಬೇಕುಗಳು, ಅದೃಷ್ಟ ಬೇಕುಗಳು, ದೃಷ್ಟ ಬೇಡಗಳು, ಅದೃಷ್ಟ ಬೇಡ. ಇವಷ್ಟೂ ಸೇರಿಸಿ ಧರ್ಮ. ಇಷ್ಟೇ ಅಲ್ಲ, ಒಂದು ತೂಕ ಮುಂದೆ ಹೋಗಿ ಹೇಳ್ತದೆ, ಪಾರಮಾರ್ಥಿಕ ಚಿಂತನೆಯೂ ಕೂಡ ಧರ್ಮದ ಒಂದು ಭಾಗ. ಇನ್ಫ್ಯಾಕ್ಟ್ ಧರ್ಮದ ಎಲ್ಲ ಪ್ರಯತ್ನಗಳ ಅಂತಿಮ ಗುರಿ ಯಾವುದು ಅಂತಂದರೆ ಪಾರಮಾರ್ಥಿಕ ಚಿಂತನೆ. ನಿತ್ಯ ಕರ್ಮ ಮಾಡು, ನಿತ್ಯ ಪೂಜೆ ಮಾಡು, ನೀ ಲಿಂಗ ಪೂಜೆ ಮಾಡು, ನೀ ಸಂಧ್ಯಾ ವಂದನ ಮಾಡು, ನೀ ಗಾಯತ್ರಿ ಜಪ ಮಾಡು, ಅಗ್ನಿಹೋತ್ರ ಮಾಡು, ನಿತ್ಯ ಕರ್ಮ ಮಾಡ್ತಾ ಇರು, ಮಾಡ್ತಾ ಇರು, ಮಾಡ್ತಾ ಇರು. ಸಂಸಾರದಲ್ಲಿ ನೈಮಿತ್ತಿಕ ಕರ್ಮಗಳನ್ನು ಏನೇನು ಅನುಸರಿಸಬೇಕು, ಅವು ಸಂಸ್ಕಾರಗಳನ್ನು ಉಂಟು ಮಾಡ್ತವೆ, ಆದ್ದರಿಂದ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಂಡು ಹೋಗು. ಹೀಗೆ ಬೇಕು ಬೇಡಗಳನ್ನು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಈ ಪುರುಷನನ್ನು ರಿಫೈನ್ ಮಾಡ್ತಾ ಹೋಗ್ತದೆ. ಹೇಗೆ ಪೆನ್ಸಿಲ್ ಶಾರ್ಪ್ನರ್ ಒಳಗೆ ಪೆನ್ಸಿಲ್ ಹಾಕಿ ನೀವು ಶಾರ್ಪ್ ಮಾಡಿ ಶುರು ಮಾಡ್ತೀವಿ, ಅದು ಫೈನ್ ಫೈನ್ ಫೈನ್ ಅಂದ್ಕೊಳ್ರಿ, ಅದು ಲೆಡ್ ತುಂಡಾಗಿಲ್ಲ ಅಂತ ಅಂದ್ಕೊಳ್ರಿ, ಆವಾಗ ಅದು ಹೆಂಗಾಗ್ತದೆ ಅಂತಂದರೆ ಅಗ್ದಿ ಸೂಪರ್ ಫೈನ್ ಆಗ್ಬಿಡ್ತದೆ, ಸಾಫ್ಟ್ ಆಗಿಬಿಡ್ತದೆ, ನೈಸ್ ಆಗಿಬಿಡ್ತದೆ. ಆ ನೈಸ್ ಆದ ಮನುಷ್ಯನೇ ಮುಮುಕ್ಷು ಆಗ್ತ. ಬರೀಲಿಕ್ಕೆ ಯೋಗ್ಯತಾ ಪ್ರಾಪ್ತಿ ಆಗ್ತದೆ. ತುಂಡು ತುಂಡು ಆಗ್ತಾನೆ ಬರೀಲಿ ಬರೋದಿಲ್ಲ. ಅದು ಹಲವಾರು ಜನ್ಮಗಳೇ ಹೋಗ್ತಾವೆ ಇಷ್ಟ ಆಗ್ಬೇಕಾದ್ರೆ. ಹೀಗಾಗಿ ಧರ್ಮ ಅನ್ನುವಂಥದ್ದು ಭಾರಿ ಅವಶ್ಯಕತೆ. ಧರ್ಮದ ಅಂತಿಮ ಫಲ ಏನು ಅಂತಂದರೆ ಮುಮುಕ್ಷು. ಹೀಗಾಗಿ ನಾಲ್ಕನೇ ಪುರುಷಾರ್ಥ ಯಾವುದು ಅಂತಂದರೆ ಮೋಕ್ಷ ಮೇ ಭೂಯಾತ್, ನನಗೆ ಮೋಕ್ಷ ಉಂಟಾಗ, ನನಗೆ ಈ ಸಂಸಾರ ಬಂಧನಗಳಿಂದ ಬಿಡುಗಡೆ ಆಗಲಿ. ಇದು ಮೋಕ್ಷ, ಮೋಕ್ಷ ಪುರುಷ. ಹೀಗಾಗಿ ಈ ಪುರುಷನನ್ನು ಪ್ರೇಯವನ್ನು, ಈ ಪುರುಷನು ಪ್ರೇಯವನ್ನು ಆಯ್ದುಕೊಂಡಿದ್ದಾದರೆ ಈ ಪುರುಷನ್ ಗೊತ್ತಾಯ್ತಾ, ಪುರುಷೇನ ಅರ್ಥತೆ ಪುರುಷ, ಸ್ತ್ರೀ ಪುರುಷ ಪುರುಷ ಅಲ್ಲ. ಈ ಪುರುಷನನ್ನು, ಈ ಪುರುಷನು ಶ್ರೇಯವನ್ನು ಬಿಟ್ಟುಕೊಟ್ಟು ಪ್ರೇಯವನ್ನು ಮೂಢತನದಿಂದ ಮೌಢ್ಯದಿಂದ ಅವಿವೇಕದಿಂದ ಆಯ್ದುಕೊಂಡದ್ದೇ ಆದರೆ ಏನಾಗ್ತದೆ, ಪರಮ ಪುರುಷಾರ್ಥಾತ್ ಹೀಯತೆ, ಜಾರಿ ಬೀಳುತ್ತಾನೆ. ಎಲ್ಲಿಂದ ಎಲ್ಲಿಗೆ? ಆ ಮೋಕ್ಷವನ್ನು ಹೊಂದಬೇಕು ಅನ್ನುವಂತಹ ಪರಮ ಪುರುಷಾರ್ಥ ಅಂತ ಏನು ಗುರಿ ಇದೆಯೋ ಆ ಗುರಿಯಿಂದ ತಿಪ್ಪೆಯಲ್ಲಿ ಜಾರಿ ಬೀಳುತ್ತಾನೆ ಅಂತ, ಮತ್ತೆ ಪುನಃ ಜನ್ಮ ಮರಣಗಳ ಚಕ್ರದಲ್ಲಿ ಬೀಳುತ್ತಾನೆ. ಇಲ್ಲಿ ಬಂದು ಬಂದು ಬೇಡ ಅಂತ ಹೋಗ್ಯಾರಲ್ಲ, ಪಾಪ. ಬೆಳಿಗ್ಗೆ 5 ಗಂಟೆಗೆ ಕೇಳಬೇಕು, 4 ಗಂಟೆಗೆ ಕೇಳಬೇಕು, ಸೇವಾ ಕಾರ್ಯದಲ್ಲಿ ತೊಡಗಬೇಕು, ನೋಟ್ಸ್ ಬರಿಬೇಕು, ಗಂಟೆ ಗಂಟೆ ಕ್ಲಾಸಿಗೆ ಕೊಡಬೇಕು. ಅವತ್ತು ಪಾವತ್ತು 1 ದಿವಸ ಮಾಡಿದ್ರು, 2 ದಿವಸ ಮಾಡಿದ್ರು, ಇಲ್ಲ 2.5 ವರ್ಷ ಹಿಂಗೆ ಕೊಡಬೇಕು. ಬಿಡ, ಕೆಲಸ ಬಯಸಿಲ್ಲನೇ ಮನೆಗೆ ಹೋಗೋಣ, ಏನೇ ಕೆಲಸ ಮಾಡಿ. ಹೀಯತೆ, ಜಾರಿ ಬೀಳುತ್ತಾರೆ. ಹೀಗಾಗಿ ಈ ನಚಿಕೇತ, ನಿನಗೆ ಇವು ಎರಡು ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಶ್ರೇಯ ಮಾರ್ಗ, ಇನ್ನೊಂದು ಪ್ರೇಯ ಮಾರ್ಗ. ಒಂದು ರೀತಿಯಲ್ಲಿ ನೋಡಿದರೆ ಇವು ಎರಡೂ ಮಾರ್ಗಗಳು ಕೂಡ ಪುರುಷನನ್ನು ಬಂಧಿಸಿವೆ. ಒಂದು ಮಾರ್ಗ ಬಂಧನದಿಂದ ಬಂಧನಕ್ಕೆ ತಗೊಂಡು ಹೋಗ್ತದೆ, ಇನ್ನೊಂದು ಮಾರ್ಗ ಬಂಧನಗಳಿಂದ ಬಿಡುಗಡೆಯನ್ನು ಮಾಡುತ್ತದೆ. ಭಾಷೆ ಆಗಿದೆಯಲ್ಲ 48. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯ ಹಿ ಧೀರ ಅಭಿಪ್ರೇಯ ಸಹ ವೃಣೀತೆ ಪ್ರೇಯ ಮಂದ ಯೋಗಕ್ಷೇಮಾತ್ಮನೀತೆ ಆಗಬೇಕು. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಸೌ ಸಂಪರೀತ್ಯ ವಿವಿನಕ್ತಿ ಧೀರ ಸೌ ಅಲ್ಲ ತೌ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯ ಹಿ ಧೀರ ಅಭಿ ಪ್ರೇಯಸೋ ವೃಣೀತಿ ಪ್ರೇಯೋ ಮಂದ ಯೋಗಕ್ಷೇಮಾಪುನೀತಿ. ಧೀರ ಸಂಪರೀತ್ಯ ವಿವಿನಕ್ತಿ, ವಿವಿನಕ್ತಿ ಅಂದರೆ ಚಿಂತನೆ ಮಾಡ್ತಾನೆ. ಧೀರ ವಿವಿನಕ್ತಿ, ವಿವೇಕಿ ಆದಂತಹ ಸಾಧಕನು ಚಿಂತನೆ ಮಾಡ್ತಾನೆ. ಇರ್ತವೆ ಅವನಿಗೂ 108 ಕೆಲಸ ಇರ್ತವೆ, 108 ವ್ಯವಹಾರ ಇರ್ತವೆ. ಅವನು ನಮ್ಮ ನಿಮ್ಮಂತ ಸಾಮಾನ್ಯವಾಗಿ ಜೀವನ ಮಾಡ್ತಿರ್ತಾನೆ. ಬಟ್ ಅವನ ಒಳಗಿನ ಸಂಸ್ಕಾರ ಹೇಗಿರ್ತದೆ ಅಂತಂದರೆ, ಅವನೊಂಥರ ಚಿಂತಕ. ಪಾಸಿಟಿವ್ ಚಿಂತಕ, ತಲೆ ಕೆಡಕ ಚಿಂತಕ ಅಲ್ಲ. ಟೆರರಿಸ್ಟ್ರು ಭಾರಿ ಚಿಂತನೆ ಮಾಡ್ತಾರೆ. ಸಾಮಾನ್ಯನವರು ಉಗ್ರವಾದಿಗಳು, ಅವರು ಭಾರಿ ಚಿಂತನೆ ಮಾಡ್ತಾರೆ. ತಾಜ್ಮಹಲ್ ಹೆಂಗೆ ಕೆಡಬೇಕು ಎಲ್ಲ ಚಿಂತನೆ ಮಾಡ್ತಾರೆ. ಬಟ್ ಕೆಡಕು ಇವ್ರು ಹಂಗಲ್ಲ, ಪಾಸಿಟಿವ್ ಆಗಿ ಏನು ಚಿಂತನೆ ಮಾಡ್ತಾರೆ. ತವು ಸಂಪರೀತ್ಯ, ಅವು ಎರಡೂ ಆ ಎರಡೂ ಮಾರ್ಗಗಳ ಒಳಹಕ್ಕು ಸಂಪರಿ ಸೌ ಸಂಪರೀತ್ಯ. ಯಾವೆರಡು ಮಾರ್ಗಗಳು? ಶ್ರೇಯಶ್ಚ ಪ್ರೇಯಶ್ಚ. ಶ್ರೇಯ ಮತ್ತು ಪ್ರಿಯ ಮಾರ್ಗಗಳನ್ನು ಒಳಹಕ್ಕು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಆ ಚಿಂತನೆಯಲ್ಲಿ ಏನಾಗ್ತದೆ? ಧೀರ ಶ್ರೇಯ ಅಭಿ ಮಂದ ಪ್ರೇಯ ವೃಣೀತಿ. ಧೀರನು ಶ್ರೇಯ ಮಾರ್ಗವನ್ನು ಆಯ್ದುಕೊತಾನೆ, ಮಂದ ಬುದ್ಧಿಯವನು ಪ್ರೇಯ ಮಾರ್ಗವನ್ನು ಆಯ್ದುಕೊತಾನೆ. ಶ್ರೇಯ ಮಾರ್ಗವನ್ನು ಆಯ್ದುಕೊಂಡು ಮುಕ್ತಿಯನ್ನು ಪಡೀತಾನೆ. ಈ ಮಂದ ಮೂರ್ಖ ಮೌಢ್ಯ ಬಾಲಬುದ್ಧಿ ಇವನು ಪ್ರೇಯ ಮಾರ್ಗವನ್ನು ಆಯ್ದುಕೊಂಡು, ಎಷ್ಟು ಚಂದ ನೋಡಿ, ಯೋಗಕ್ಷೇಮಾತ್ ವೃಣೀತಿ, ಯೋಗಕ್ಷೇಮದಿಂದ ಜಾರಿ ಬೀಳುತ್ತಾನೆ. ಅವನು ತಾತ್ಕಾಲಿಕವಾದ ಸುಖವನ್ನು, ತಾತ್ಕಾಲಿಕ ಕ್ಷಣಿಕವಾದ ಸುಖವನ್ನು ಹೊಂದಲಿಕ್ಕಾಗಿ ಪ್ರೇಯ ಮಾರ್ಗವನ್ನು ವೃಣೀತಿ. ಅದು ಅವನಿಗೆ ಯೋಗಕ್ಷೇಮ, ಅದೇ ಅವನಿಗೆ ಯೋಗಕ್ಷೇಮ. ಪ್ರಿಯ ಮಾರ್ಗವೇ ಅವನಿಗೆ ಯೋಗಕ್ಷೇಮ. ಆದರೆ ವಿವೇಕಿ ಆದವನಿಗೆ ಶ್ರೇಯ ಮಾರ್ಗದಿಂದ ಮುಕ್ತನಾಗ್ತಾನೆ. ಭಾಷ್ಯ 50. ಸತ್ಯಂ ಸ್ವಾಯತ್ತಿ ತಥಾಪಿ ಸಾಧನತಃ ಫಲತಶ್ಚ ಮಂದಬುದ್ಧೀನಾಂ ದುರ್ವಿವೇಕರೂಪೇ ಸತಿ ವ್ಯಾಮಿಶ್ರೀಭೂತೆ ಇವ ಮನುಷ್ಯಂ ಪುರುಷಂ ಅನಾನ ಇವ ಮನುಷ್ಯಂ ಪುರುಷಂ ಆಯಿತಃ ಆಯಿತಃ ಆ ಇತಃ ಇಸ್ ಈಕ್ವಲ್ ಟು ಪ್ರಾಪ್ನುತಃ. ಶ್ರೇಯಶ್ಚ ಪ್ರೇಯಶ್ಚ ಸ್ವಾಯತ್ತೆ ಅಂದರೆ ಸ್ವಾಧೀನದಲ್ಲಿವೆ ಅಂತರ್ಥ. ಸ್ವಾಯತ್ತೆ ಅಂದರೆ ಸ್ವಾಧೀನದಲ್ಲಿವೆ. ಏನು ಸ್ವಾಧೀನದಲ್ಲಿವೆ? ಶ್ರೇಯಶ್ಚ ಪ್ರೇಯಶ್ಚ, ಶ್ರೇಯ ಮಾರ್ಗ ಮತ್ತು ಪ್ರಿಯ ಮಾರ್ಗಗಳು ಮನುಷ್ಯನ ಸ್ವಾಧೀನದಲ್ಲಿ ಇದ್ದಾಗ್ಯೂ ಕೂಡ ಯಾರು ಮಂದಬುದ್ಧಿಯವರಿದ್ದಾರೋ, ಮಂದಬುದ್ಧಿನ ಏನು ಮಂದಬುದ್ಧಿ ಅಂದರೆ ದುರ್ವಿವೇಕ ರೂಪೇ ಸತಿ. ಮಂದಬುದ್ಧಿ ಅಂದ್ರೇನು? ದುರ್ವಿವೇಕೇ ರೂಪೇ ಸತಿ, ದುರ್ವಿವೇಕ ರೂಪೆ ಇವನು. ದುಷ್ಟು ವಿವೇಕ ದುರ್ವಿವೇಕ, ವಿವೇಕವನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ವಿವೇಕ ಅವರ. ಇವರಿಗೆ ವಿವೇಕ ಹೇಗಿದೆ ಅಂದರೆ ವಿವೇಕವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ವಿವೇಕ ಇದೆ. ದುರ್ವಿವೇಕ ರೂಪೇ ಸತಿ ಅವಾಗೇನಾಗ್ಬಿಡ್ತು ಅಂತಂದರೆ ಮಿಶ್ರ ಆಗಿಬಿಡ್ತಾನೆ, ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಎಲ್ಲ ತಮೋ ಗುಣ ರಜೋಗುಣ ಅವು ಸರ್ಫೇಸ್ ಆಗಿಬಿಡ್ತವೆ, ಇವನಿಗೆ ನಿರ್ಣಯ ಮಾಡೋದು ಭಾರಿ ಕಷ್ಟ ಆಗಿಬಿಡ್ತದೆ. ವ್ಯಾಮಿಶ್ರೀಭೂತಿ ಅವಾಗ ಏನಾಗ್ತಾನೆ, ಶ್ರೇಯಶ್ಚ ಪ್ರೇಯಶ್ಚ ಎರಡನ್ನೂ ಕೂಡ ವಿಂಗಡಿಸಿ ತಿಳಿದುಕೊಳ್ಳಿಕ್ಕೆ ಅವನಿಗೆ ಆಗೋದಿಲ್ಲ. ಅವು ಎಲ್ಲ ಮಿಸ್ಡಪ್ ಆಗಿಬಿಡ್ತವೆ. ಶ್ರೇಯ ಪ್ರೇಯ ಎರಡು ಮಿಕ್ಸ್ ಆಗಿಬಿಡ್ತವೆ. ಇನ್ನು ಯಾವನಿಗೆ ವಿವೇಕ ಇದೆಯೋ ಅವನೇನು ಮಾಡ್ತಾನೆ, ಭಾಷ್ಯ ಅಥಃ ಹಂಸ ಇವ ಅಂಬಸ ಪಯ ತೌ ಶ್ರೇಯ ಪ್ರೇಯ ಪದಾರ್ಥವು ಸಂಪರಿತ್ಯ ಸಮ್ಯಕ್ ಪರಿಗಮ್ಯ ಮನಸ ಆಲೋಚ್ಯ ಗುರು ಲಾಘವಂ ವಿವಿನಕ್ತಿ ಪೃಥಕ್ ಕರೋತಿ ಧೀರ ಧೀಮಾ. ಏನ್ಮಾಡ್ತಾನೆ ಇವನು, ಹಂಸ ಇವ ಹಂಸ ಪಕ್ಷಿ, ಹಾಲು ನೀರು ಹಂಸ ಕ್ಷೀರ ನ್ಯಾಯ ಅಂತ ಕರೆ. ಎಲ್ಲ ನ್ಯಾಯಗಳು ಏನೋ ಒಂದು ದ್ರಾಷ್ಟಾಂತವನ್ನು ಸಿದ್ಧ ಮಾಡಲಿಕ್ಕಾಗಿರ್ತವೆ. ಆ ಭಾವನೆ ಅರ್ಥ ಮಾಡ್ಕೋಬೇಕು ನಾವು. ಆ ಭಾವ ಅರ್ಥ ಮಾಡ್ಕೋಣ ಸ್ವಾಮೀಜಿ, ಹಾಲು ನೀರು ಕೂಡಿಸಿಟ್ರೆ ಅದು ನೀರು ಮಾತ್ರ ತಗೋತದಂತೆ, ಹಾಗಾಗ್ಲಿಕ್ಕೆ ಸಾಧ್ಯವೇ, ಅದು ಏನು ವಿಶೇಷ? ಈ ವಿತ್ತಡ ಪ್ರಶ್ನೆಗಳನ್ನು ಕೇಳಲಿಕ್ಕಾಗಲಿಲ್ಲ. ಹಂಸಕ್ಷೀರ ನ್ಯಾಯ ಅಂದರೆ ವಿಂಗಡಿಸಿ ನೋಡುವ ವಿವೇಕ, ಬೇರ್ಪಡಿಸಿ ನೋಡುವ ವಿವೇಕ ಅಷ್ಟೇ ಅರ್ಥ. ಅದನ್ನು ಸ್ತುತಿ ಮಾಡಲಿಕ್ಕಾಗಿ ಹಂಸಕ್ಷೀರ ಅನ್ನೋಂಥ ಕಥೆ. ಹಾಲು ನೀರು ಬೆರೆಸಿ ಇಟ್ಟದ್ದಾದರೆ ಈ ಹಂಸ ಹಾಲನ್ನು ಮಾತ್ರ ತಗೋತದಂತೆ, ನೀರನ್ನು ಅಲ್ಲೇ ಬಿಡುತ್ತದಂತೆ. ತಗೊಂಬಾರಪ್ಪ ತಗೊಂಬ, ಒಂದು ಅರ್ಧ ಲೀಟ್ರ್ ನೀರು ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ತಗೊಂಬ, ಹಂಸ ಎದುರಿಗಿಡು, ಹಂಸದ್ದು ಸಾಕಷ್ಟು ಸಿಗ್ತಾವೆ, ಅನವಟ್ಟಿ ಕೆರೆಯಾಗಿ ಸಿಗ್ತಾವೆ, ನಿಮ್ಮ ಮಲಗೊಂದು ಕಲ್ಲಾಪುರ ಕೆರೆಯಾಗಿ ಸಿಗ್ತಾವೆ. ಆ ಹಂಸ ಆದ್ರೆ ಎದುರಿಗಿಡು, ಅದು ಏನು ಹೀರ್ಕೋತದ ನೋಡು, ಅರ್ಧ ಲೀಟ್ರ್ ನೀರು ಉಳಿತಾ ಇಲ್ಲ ನೋಡು. ಅದಕ್ಕಾಗಿ ಅಲ್ಲಿದೆ ಇದು ದ್ರಾಷ್ಟಾಂತ ಬೇರೆ ಅದ. ಏನು ದ್ರಾಷ್ಟಾಂತ ಅಂದರೆ ವಿಂಗಡಿಸಿ ನೋಡುವುದು, ಬೇರ್ಪಡಿಸಿ ನೋಡುವುದು, ನೋಡುವಂಥ ವಿವೇಕ. ಆ ವಿವೇಕವನ್ನು ಸ್ತುತಿ ಮಾಡುತ್ತಾರೆ ಹಂಸಕ್ಷೀರ ನ್ಯಾಯ. ಎಲ್ಲ ನ್ಯಾಯಗಳು ಕೂಡ ಗ್ರೌಂಡ್ ರಿಯಾಲಿಟಿಯಲ್ಲಿ ಇರಬೇಕಂತ ನಿಯಮಿಲ್ಲ. ಕೆಲವು ನ್ಯಾಯಗಳು ಸ್ತುತಿಪರವಾಗಿರ್ತವೆ, ಕೆಲವು ನ್ಯಾಯಗಳು ಧರ್ಮವನ್ನು ಸಿದ್ಧ ಮಾಡ್ತವೆ. ಸೊ ಹೀಗಾಗಿ ಹಂಸ ಇವ ಅಂಬಸ ಪಯ, ಹಂಸವು ಹೇಗೆ ಹಾಲನ್ನು ನೀರಿನಿಂದ ಬೇರ್ಪಡಿಸ್ತದೋ ಹಾಗೆ ಶ್ರೇಯ ಪ್ರೇಯ ಏನು ಪದಾರ್ಥಗಳು ಕೂಡಿಕೊಂಡಿವೆ ಅವುಗಳ ಸಮೀಪ ಹೋಗ್ತಾನಂತೆ ಅವ. ಯಾರು? ಧೀಮಾ. ಈ ಧೀಮಂತ ಪುರುಷ ಆ ಶ್ರೇಯಸ್ ಪ್ರೇಯಶ್ಚ ಅನ್ನೋ ಮಿಕ್ಸ್ ಆಗ್ಯಾವ, ನಮ್ಮ ಜೀವನದೊಳಗೆ ಮಿಕ್ಸ್ ಆಗ್ಯಾವ. ಸುಟ್ಟು ಬಂದಾಗ ಹುಗಿದು ಬಂದಾಗ ಸಾಕಪ್ಪು ಸಾಕು ಜನ್ಮ ಏನು ಎಲ್ಲರೂ ಬಂದಿಸ್ಬಿಡುತ್ತೆ. ಭಗವಂತ ನಮ್ಮನ್ನು ಬಿಡುಗಡೆ ಮಾಡಿದ್ರೆ ಸಾಕು, ಮೋಕ್ಷ ಅಲ್ಲಿ ದಾರಿಯಾಗ ಕಾಮತ್ ಹೊಟ್ಟೆಲಿ ಕಾಫಿ ಕುಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ಶ್ರೇಯ ಅಂತಾನೆ, ಒಂದು 10 ನಿಮಿಷದೊಳಗೆ ಏನಾಗ್ತಾನೆ, ಪ್ರೇಯ ಸ್ಮಶಾನ ವೈರಾಗ್ಯ. ಹಿಂಗೆ ನಮ್ಮ ಜೀವನದೊಳಗೆ ಪ್ರತಿ ದಿವಸ 100 ಘಟನೆ ಆದರೂ ಜರುಗ್ತವೆ. ಆ ಘಟನೆಗಳಲ್ಲಿ ಏನಾಗಿರ್ತದೆ, ಶ್ರೇಯ ಪ್ರೇಯ ಎರಡು ಮಿಕ್ಸ್ ಆಗಿರ್ತವೆ. ನಾವು ವಿಂಗಡಿಸಿ ನೋಡೋದಿಲ್ಲ, ಕರೆಕ್ಟ್ ಸರ್, ನಾವು ಹಂಸ ಅಲ್ಲ, ಅದಕ್ಕೆ ನಾವು ವಿಂಗಡಿಸಿ ನೋಡೋಂಗಿಲ್ಲ ಅನ್ಬೇಡ. ಅದಕ್ಕೆ ಧೀಮ, ಧೀಮ ಅಂದ್ರೆ ಧೀಮಂತ, ಧೀರ ಪುರುಷ, ಅವನು ವಿಂಗಡಿಸ್ತಾನೆ. ವಿವಿನಕ್ತಿ ಪೃಥಕ್ ಕರೋತಿ, ವಿವಿನಕ್ತಿ ಅಂದ್ರೇನು, ಪೃಥಕ್ ಕರೋತಿ, ಬೇರ್ಪಡಿಸಿ ನೋಡ್ತಾನೆ. ಪೃಥಕ್ ಕರೋತಿ ಹೆಂಗೆ ಬೇರ್ಪಡಿಸ್ತಾನೆ ಮತ್ತೆ ಹೇಳ್ತಾರೆ, ಗುರು ಲಾಘವಂ. ಗುರು ಲಾಘವ, ಗುರು ಅಂದರೆ ಇದರೊಳಗೆ ಹೆಚ್ಚಿನದು ಯಾವುದು, ಲಾಘವಂ ಅಂತಂದರೆ ಕಶ್ಚಿತ ಅಥವಾ ಯಕ್ಕಶ್ಚಿತ ಅಥವಾ ಕ್ಷುದ್ರವಾದದ್ದು ಯಾವುದು. ಗುರು ಅಂದರೆ ಹೆಚ್ಚಿನದು, ಲಾಘವ ಅಂದರೆ ಕ್ಷುದ್ರವಾದದ್ದು. ಅದನ್ನು ಅವನು ಚಿಂತನೆ ಮಾಡ್ತಾನೆ, ಮನಸಾ ಆಲೋಚ್ಯ, ಮನಸಾ ಸಮ್ಯಕ್ ಪರಿಗಮ್ಯ ಅಂದರೆ ಮನಸಾ ಆಲೋಚ್ಯ. ಅದರ ಅರ್ಥ ಏನು, ಸಂಪರೀತ್ಯ ಅಲ್ಲಿ ಶಬ್ದ, ಇಲ್ಲಿ ಮಂತ್ರದಲ್ಲಿರೋ ಶಬ್ದ ಸಂಪರೀತ್ಯ, ತೌ ಸಂಪರೀತ್ಯ, ಹೌದಾ. ಆ ಸಂಪರೀತ್ಯ ಈಜ್ ಈಕ್ವಲ್ ಟು ಸಮ್ಯಕ್ ಪರಿಗಮ್ಯ. ಡೆಫಿನೇಷನ್ ಅಲ್ಲಿ ಅದ ನೋಡಿ, ಸಮ್ಯಕ್ ಪರಿಗಮ್ಯ. ಸಮ್ಯಕ್ ಪರಿಗಮ್ಯ ಈಜ್ ಈಕ್ವಲ್ ಟು ಏನು, ಮನಸಾ ಆಲೋಚ್ಯ. ಸಮ್ಯಕ್ ಪರಿಗಮ್ಯ ಅದರರ್ಥ ಮನಸಾ ಆಲೋಚ್ಯ. ಮನಸಾ ಆಲೋಚ್ಯ ಏನು ಆಲೋಚನೆ ಮಾಡ್ತಾನೆ, ಹೆಚ್ಚಿನದು ಯಾವುದು, ಕ್ಷುದ್ರವಾದದ್ದು ಯಾವುದು. ಗುರು ಲಾಘವಂ ಆಲೋಚ್ಯ, ಆವಾಗ ಡೆಫಿನೆಟ್ಲಿ ವಿವಿನಕ್ತಿ ಪೃಥಕ್ ಕರೋತಿ. ಮುಂದಿನ ಶಬ್ದ ಯಾವುದು, ವಿವಿನಕ್ತಿ. ಯಾರಪ್ಪ ಧೀರ, ಯಾರವ ಧೀರ ಅಂದರೆ ಧೀಮ, ಧೀಮ. ಸಂಸಾರದ ಪ್ರವಾಹದ, ಸಂಸಾರ ಪ್ರವಾಹದ ವಿರುದ್ಧ ಈಜುವವನಿಗೆ ಧೀರ ಅಂತ ಕರೀತು. ಸಂಸಾರ ಪ್ರವಾಹದ ವಿರುದ್ಧ ಈಜುವವನಿಗೆ ಧೀಮ ಅಂತ ಕರೀತು. ಪ್ರವಾಹದ ಜೊತೆ ಯಾವನು ಈಜ್ತಾನೋ ಅವ ಈಜ್ಬೇಕಾಗಿಲ್ಲ, ತೇಲಿ ಹೋಗ್ತಾನೆ. ಅವ ಪುಕ್ಲು, ಪುಕ್ಕ. ಧೀಮಾ ಆಯ್ತಾ. ವಿವಿಚ್ಯ ಚ ಶ್ರೇಯ ಹಿ ಶ್ರೇಯೈವ ಅಭಿವೃಣೀತಿ ಅಭ್ಯಹಿ. ಅಭ್ಯಹಿ ಅಲ್ಲ, ಅಭ್ಯ ಅಭ್ಯ ಹಿತತ್ವಾತ್ ಪ್ರೇಯಸ. ಅವನು ಪ್ರೇಯಸ್ಸಿಗಿಂತ, ಪ್ರೇಯಸ ಪ್ರೇಯಸ ಅಂದ್ರೆ ಪ್ರೇಯಸ್ಸಿಗಿಂತ ಶ್ರೇಯಸ್ಸೇ ಹೆಚ್ಚಿನದಾಗಿದೆ. ಅಭಿವೃಣೀತಿ ಪ್ರೇಯಸ್ಸಿಗಿಂತ ಶ್ರೇಯಸ್ಸೇ ಲಾಘವಂ, ಇದು ಗುರು ಶ್ರೇಯಸ್ಸೇ ಗುರು ಅಂದರೆ ಅದೇ ಹೆಚ್ಚಿನದು ಅಂತ ನಿಶ್ಚಯಿಸಿಕೊಂಡು ಅದನ್ನು ಸ್ವೀಕಾರ ಮಾಡ್ತಾನೆ. ಪ್ರೇಯಸ್ಸನ್ನು ಅವನು ದೂರ ಇಡ್ತಾನೆ. ಕೋಸೌ ಧೀರ ಧೀರಃ. ಧೀರಃ ಯಾರ್ರಿ ಅವನು ಹಂಗೆ ಮಾಡೋನು? ಧೀರಃ ವಿವೇಕಿನಃ, ವಿವೇಕಿ ಪುರುಷ. ಆಯಿತು. ಆಮೇಲೆ ಯಹಾತು ಮಂದಃ, ಯಹಾತು ಮಂದಃ ಅಲ್ಪಬುದ್ಧಿಃ, ಸಹ ವಿವೇಕ ಅಸಮರ್ಥ್ಯಾತ್, ವಿವೇಕ ಅಸಮರ್ಥ್ಯಾತ್ ಯೋಗಕ್ಷೇಮಾತ್, ಯೋಗಕ್ಷೇಮಾತ್ ಯೋಗಕ್ಷೇಮ ನಿಮಿತ್ತಂ, ಯೋಗಕ್ಷೇಮ ನಿಮಿತ್ತಂ ಶರೀರಾದಿ ಉಪಚಯ ರಕ್ಷಣ ನಿಮಿತ್ತಂ, ಶರೀರಾದಿ ಉಪಚಯ ರಕ್ಷಣ ನಿಮಿತ್ತಂ ಇತ್ಯೇತತ್. ಇತ್ಯೇತತ್ ಯಹಾತು ಮಂದಃ. ಈಗ ಇನ್ನೊಬ್ಬರು ವಿಚಾರ ಹೇಳ್ತಾರ ನೋಡಿ, ಇಷ್ಟೊತ್ತಿಗೆ ಯಾರು ವಿಚಾರ ಹೇಳಿದ್ರು? ಅವರು ಶ್ರೇಯ ಮಾರ್ಗವನ. ಇನ್ನು ಮುಂದೆ ಮಂದ, ಇವ ಮಂದ ಏನು ಮಾಡ್ತಾನೆ? ಬುದ್ಧಿಗೇಡಿ ಮನುಷ್ಯ ಇವ. ಇವ ಮಂದಃ ಅಲ್ಪ ಬುದ್ಧಿ, ಇವನು ಬುದ್ಧಿ ಇರೋದೇ ಅಲ್ಪ. ಸಹ ಅವನು ವಿವೇಕ ಅಸಮರ್ಥ್ಯಾತ್, ಅವನಿಗೆ ವಿವೇಕದ ಸಾಮರ್ಥ್ಯ ಇಲ್ಲ. ಇಂಥವ್ರು ಇರ್ತಾರೆ ನೋಡ್ರಿ, ಅವ್ರನ್ನ ಎಂದೂ ನಾವು ಆಶ್ರಯಿಸಬಾರ್ದು. ಎಂಥವ್ರು ಅಂತಂದ್ರೆ ಅದು ಅಲ್ಲಿ ಹೋಗಬಾರ್ದಾಗಿತ್ತು, ಅಲ್ಲಿ ಹೋಗೋದು ಬೇಡ ಅಂತ ನನಗೆ ಅನಿಸ್ತದೆ. ಆದರೆ ನೀವೆಲ್ಲರೂ ಏನು ನಿರ್ಣಯ ಮಾಡ್ತೀರೋ ಆ ಪ್ರಕಾರ ನಾನು ಮಾಡ್ತೀನಿ ಅಂತಂದ್ರೆ ಇವ್ರು ಎಂದೆಂದು ಅವನಿಗೆ ಗೊತ್ತದ ಅಲ್ಲಿ ಅಲ್ಲಿ ಅಪಾಯದ ಅನ್ನೋದು ಗೊತ್ತದ, ಅಲ್ಲಿಗೆ ಹೋಗಬಾರ್ದು ಅಂತ ಗೊತ್ತದ. ಆದರೆ ಎಲ್ಲರೂ ಹೆಂಗೆ ಹೇಳ್ತಿರೋ ಹಂಗೆ ನಾ ಮಾಡ್ತೀನಿ ಅಂತ. ಅಂದ್ರೇನು, ಅಲ್ಲಿ ಅಪಾಯ ಇದೆ, ಹೋಗೋದು ಬೇಡ, ತಪ್ಪು, ನಾ ಅಲ್ಲಿ ಹೋಗೋದಿಲ್ಲ ಅಂತ ಹೇಳುವ ಆತ್ಮವಿಶ್ವಾಸ ಅವನಿಗಿಲ್ಲ. ಅವನು ಪುಕ್ಕಲು, ಅವನು ಪುಕ್ಕ. ಹಾಂ, ಇಲ್ಲಿ ಹೊಡೆಯೋನು ಪುಕ್ಕಲ್ಲ, ಜಿಲ್ಲೆಯಿಂದ ಓಡಿ ಹೋಗೋನು ಪುಕ್ಕಲ್ಲ. ಇವನು ನಿಜವಾಗಲೂ ಇವನು ಪುಕ್ಕ. ಅಲ್ಪ ಬುದ್ಧಿ ಮಂದಃ ಅಲ್ಪ ಬುದ್ಧಿ ಸಹ ಅವನು ವಿವೇಕ ಅಸಮರ್ಥ್ಯಾತ್, ಇಲ್ಲ ಪಾಪ ಅವನಲ್ಲಿ ವಿವೇಕದ ಸಾಮರ್ಥ್ಯ ಇಲ್ಲ. ಹೀಗಾಗಿ ಅವನಿಗೆ ಯಾವುದಕ್ಕಲ್ಲಿ ಬದುಕ್ತಾನೆ? ಯೋಗಕ್ಷೇಮಾತ್, ಯೋಗಕ್ಷೇಮ ನಿಮಿತ್ತಂ. ಅವನ ಪೂರ ಜೀವನ ಯೋಗಕ್ಷೇಮದಲ್ಲಿ ತೊಡಗ್ತದೆ. ಯೋಗಕ್ಷೇಮ ಅಂದ್ರೆ ಏನು? ಇಲ್ಲದೇ ಇರುವುದನ್ನು ತಂದುಕೊಳ್ಳುವುದಕ್ಕೆ ಯೋಗ ಅಂತ ಕರೀತಾರೆ. ಇದ್ದದ್ದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕ್ಷೇಮ ಅಂತ ಕರೀತಾರೆ. ನಮ್ಮ ಅಪ್ಪನ ಆಸ್ತಿ ಎಲ್ಲ ನನಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ, ಇದಕ್ಕೆ ಯೋಗ ಅಂತಾರೆ. ಬಂದ ಮೇಲೆ ಇನ್ನೊಬ್ರಿಗೆ ಯಾರಿಗೂ ಒಂದು ಪೈಸೆ ಕೂಡ ಹೋಗಬಾರ್ದು, ಅದಕ್ಕೇನಂತಾರೆ? ಕ್ಷೇಮ ಅಂತಾರೆ. ಎಲ್ಲರೂ ಹೆಂಗೆ ಕಾಯ್ತಾ ಇರ್ತಾರಂದರೆ ಯೋಗಕ್ಷೇಮವನ್ನೇ ಕಾಯ್ತಾ ಇರ್ತಾರೆ. ಪೂರಾ ಪ್ರಪಂಚ ಬದುಕಿರುವುದೇ ಯೋಗಕ್ಷೇಮ, ಎಕ್ಸೆಪ್ಟ್ ಒನ್ ಪರ್ಸನ್. ಯಾರ ಒನ್ ಪರ್ಸನ್? ಧೀರಃ ವಿವೇಕಿನಃ. ಅವನು ಯೋಗಕ್ಷೇಮ ನಿಮಿತ್ತವಾಗಿ ಬದುಕೋದಿಲ್ಲ. ಹೀಗಾಗಿ ಯೋಗಕ್ಷೇಮಗಳೇ ಅವನಿಗೆ ಮುಖ್ಯವಾಗಿದ್ದರಿಂದಾಗಿ ಶರೀರಾದಿ ಉಪಚಯ ರಕ್ಷಣ, ಶರೀರವನ್ನು ಹೇಗೆ ಬೆಳೆಸಬೇಕು, ಹೇಗೆ ಉಳಿಸ್ಬೇಕು, ಹೇಗೆ ರಕ್ಷಿಸಬೇಕು ಅನ್ನೋದ್ರ ಕಡೆಗೆ ಅವನ ಚಿಂತನೆ ಇರ್ತದೆ. ಇತ್ತೀತತ್. ಹೀಗಾಗಿ ಅವನೇನು ಮಾಡ್ತಾನೆ? ಪಶುಪುತ್ರಾದಿ ಲಕ್ಷಣ ಮೃಣೀತಿ. ಪ್ರೇಯಃ ಪಶುಪುತ್ರಾದಿ ಲಕ್ಷಣಂ ವೃಣೀತಿ. ಅವನು ಪಶು ಪುತ್ರ ಐಶ್ವರ್ಯ ಧನ ಕನಕಾದಿಗಳಿಂದ ಕೂಡಿರುವಂತಹ ಪ್ರೇಯ ಮಾರ್ಗವನ್ನೇ ಅವನು ವೃಣೀತಿ ಆರಿಸಿಕೊಳ್ತಾನೆ. ಹೇ ನಚಿಕೇತ, ನಾನು ನಿನಗೆ ಯಾವ್ಯಾವ ಪ್ರಲೋಭನೆ ಮಾಡಿದೆ? ರಥ ಕೊಡ್ತೀನಿ ಅಂದೆ, ಅಪ್ಸರ ಸ್ತ್ರೀಯನ್ನು ಕೊಡ್ತೀನಿ ಅಂತಂದೆ, ನಿಮ್ಗೆ ಆಯುಷ್ಯ ಕೊಡ್ತೀನಿ ಅಂತಂದೆ, ಇವಷ್ಟು ಪ್ರೇಯಗಳು ನೀನು ಮಾಡಿದಿ? ರಿಜೆಕ್ಟ್ ಮಾಡ್ತಾ ಬಂದ್ವಿ. ಯಾಕಂದ್ರೆ ನೀನು ವಿವೇಕಿ ಆಗಿದ್ದೀಯ. ಇದೇ ಚಾಯ್ಸನ್ನು ನಾನು ಅವನಿಗೆ ಕೊಟ್ಟಿದ್ದೆ ಆಗಿದ್ದರೆ ಇನ್ನೂ ಬೇಕು ಅಂತಿದ್ದ. ಎಲ್ಲ ಕೊಟ್ಟನಲ್ಲೋ ಅದಕ್ಕಿಂತ ಹೆಚ್ಚಿನ ದಿನ ಇದ್ರು ಕೂಡ ಇದ್ರು ನಾನು ಬೇರೆಯವ್ರ ಹತ್ರ ಹೋಗ್ತೀನಿ ಅಂತ ಕೊಡು ನನಗೆ. ಯಾಕೆ ಅವನು ಪ್ರೇಯ ಮಾರ್ಗ, ನಿನಗೆ ಪ್ರೇಯ ಮಾರ್ಗ ಬೇಡಾಗಿದೆ. ಅದಕ್ಕೆ ನಾನು ಇಷ್ಟು ಪ್ರಲೋಭನೆ ಮಾಡಿದ್ರು ಕೂಡ ಒಂದನ್ನು ನೀನು ಆರಿಸಿಕೊಳ್ಳಿಲ್ಲ, ಎಲ್ಲವನ್ನೂ ಬಿಟ್ಕೊಟ್ಬಿಟ್ಟು ಇಷ್ಟೆಲ್ಲ ವಾಪಸ್ ನೀನೇ ತಗೊಂಡ್ಬಿಟ್ಟಿ ನನಗೆ. ನೀನು ಮೂರನೇ ಶ್ಲೋಕ, ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಗುಂಶ ಕಾಮಾನ್ ಪ್ರಿಯ ರೂಪಾಗುಂಶ ಕಾಮಾನ್ ಅಭಿಧ್ಯಾಯನ್ ನಚಿಕೇತೋತ್ರ ಸಾಕ್ಷೀ ನಚಿಕೇತೋತ್ಯ ಸಾಕ್ಷೀ ನೈತಾಗುಂ ಶೃಂಖಾಂ ವಿತ್ತಮಹಿಮವಾಪ್ತೋ ಯಸ್ಯಾಂ ಮಜ್ಜಂತಿ ಬಹವು ಮನುಷ್ಯಾಃ ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಗುಂ ಚ ಕಾಮಾನ್ ಅಭಿಧ್ಯಾಯನ್ ನಚಿಕೇತೋತ್ಯ ಸಾಕ್ಷೀ ನೈತಾಗುಂ ಶೃಂಖಾಂ ವಿತ್ತಮಯೀಮವಾಪ್ತಃ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ. ನೀನು ಎಂಥ ನಚಿಕೇತ, ತ್ವಂ ನೀನು ಅತ್ಯಂತ ಪ್ರಿಯಾನ್ ಪ್ರಿಯ ರೂಪಾಗುಂಶ್ಚ ಕಾಮಾನ್ ಅತ್ಯಂತ ಆಹ್ಲಾದಕರವಾದಂತಹ ಸುಂದರ ಸುಂದರವಾದಂತಹ ಕಾಮಗಳನ್ನು ಅಭಿಧ್ಯಾಯನ್ ಅವನ್ನೆಲ್ಲರ ಬಗ್ಗೆ ನೀನು ವಿಚಾರ ಮಾಡಿದೆ. ವಿಚಾರ ಮಾಡಿ ಏನು ಮಾಡಿದೆ ನೀನು, ಅತ್ಯಸ್ರಾಕ್ಷಿ ಹಾ ತಗೊಂಡು ಹ ಅಂತ ಎಲ್ಲ ವಾಪಸ್ ಕೊಟ್ಬಿಟ್ಟೆ. ಅತ್ಯಸ್ರಾಕ್ಷಿ ಅಭಿಧ್ಯಾಯನ್ ಅತ್ಯಸ್ರಾಕ್ಷಿ, ಅದ್ರ ಬಗ್ಗೆ ಚಿಂತನೆ ಮಾಡಿ ಅದ್ರ ಬಗ್ಗೆ ಆಲೋಚಿಸಿ ಅದ್ರ ಬಗ್ಗೆ ವಿವೇಕವನ್ನು ಜಾಗೃತ ಮಾಡಿಕೊಂಡು ಎಲ್ಲ ಅಲ್ಪ ಸುಗತ್ರವನ್ನು ನಾನೇನು ಮಾಡಿ ತಗೊಂಡೋಗ ಕಡೆಗೆ ವಾಪಸ್ ಕೊಟ್ಬಿಟ್ಟೆ. ಇಷ್ಟೇ ಅಲ್ಲ, ಏತಾಗುಂ ಶೃಂಖಾಂ ವಿತ್ತಮಯೀಂ ಶೃಂಖಾಂ ಒಂದು ಹಾರ ಕೊಟ್ಟಿರ್ತ ನೋಡ್ರಿ, ರತ್ನಹಾರ ರತ್ನಹಾರ. ಈ ರತ್ನಹಾರವನ್ನು ಕೂಡ ನೀನು ಬಿಟ್ಬಿಟ್ಟು ಬೇರೆ ಮನುಷ್ಯರಾಗಿದ್ದರೆ, ಬಹವಹ ಮನುಷ್ಯ ಯಸ್ಯಾಂ ಮಜ್ಜಂತಿ ಎಷ್ಟು ಕಾಮಗಳ ಪ್ರಲೋಭನೆ ಮಾಡಿದ್ರು, ಮುಳುಗಿ ಮುಳುಗಿ ಹೇಳ್ತಿದ್ರು, ಮುಳುಗಿ ಬಿಡ್ತಿದ್ರು ಇದ್ರೊಳಗು ಬೇರೆ ಮನುಷ್ಯರಾಗಿದ್ದರೆ. ಅದು ನೀ ಏನು ಮಾಡಿದೆವನ್ನ ಬೇಡ ಅಂತ ಬಿಟ್ಕೊಟ್ಬಿಟ್ಟು. ನೀ ಎಷ್ಟು ವೈರಾಗ್ಯ ನಿನಗೆ ಅಂತ ಮೂರನೇ ಶ್ಲೋಕ ಭಾಷೆ ನೋಡೋಣ.